ಗಂಗಾಧರ ಎಂದು ತೋಗಿರಿ, ಗಂಗಾಧರ ಎಂದು ತೋಗಿರಿ, ಗಂಗಾಧರ ಎಂದು ತೋಗಿರಿ. ಅತ್ತೇರು ನಕು ಜನ ಮೂರ್ತಿನ ಭಕತಲಿಯೋರು, ನಕು ಜನ ಅತ್ತೇರು ಮೂರ್ತಿನ ಭಕತಲಿಯೋರು, ನಕು ಜನ ಅತ್ತೇರು ಮೂರ್ತಿನ ಭಕತಲಿಯೋರು, ನಕು ಜನ ಅತ್ತೇರು ಮೂರ್ತಿನ ಭಕತಲಿಯೋರು. ಮೂರ್ತೈದರೆ ನೀವು ತೋಗಿರಿ, ಮೂರ್ತೈದರೆ ತೋಗಿರಿ, ಮೂರ್ತೈದರೆ ನೀವು ತೋಗಿರಿ, ಮೂರ್ತೈದರೆ ನೀವು ತೋಗಿರಿ. ಅಲ್ಲಮ್ಮ ನೇ ತಾಯಿ ಮೆಲ್ಲಮ್ಮ ರಾಗಿಯ ಜಲ ಜಲಾನೆ ಓದೋರಮ್ಮ, ಕಲ್ಲಮ್ಮ ನೇ ತಾಯಿ ಜಲ ಜಲಾನೆ ಓದೋರಮ್ಮ, ಕಲ್ಲಮ್ಮ ಬಂದ ಮನೆ ಒಳಗೆ ಕಲ್ಲ